ನೀರು ಬದಲಾಸುವಂಗ ನಾವು ನೋಡ್ಬಾರ್ದು. ಅಂದ್ರೆ ಮನೆಯಿಂದ ಹೊರಗೆ ಹೋಗ್ತೀವಿ ಅಂತಂದ್ರೆ ಮನೆ ನೀರೇ ಒಯ್ಬೇಕು, ನೀರು ತಗೊಂಡೋಗ್ಬೇಕು ಎಲ್ಲೆಲ್ಲೋ ಕಂಡು ನೀರು ಕುಡಿಲಿಕ್ಕೆ ಹೋಗ್ಬಾರ್ದು. ಅವ್ರು ಕುಡಿತಾರೆ ಅವ್ರಿಗೆ ಏನಾಗಿಲ್ರಿ ನಮ್ಗೇನಾಗ್ತದೆ ಅಂತ ಹಂಗಲ್ಲ. ಒಳ್ಳೆ ನೀರು ಶುದ್ಧವಾದ ನೀರು ಕುಡಿಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಯಾವಾಗ್ಲೂ ಜೊತೆಗೆ ನೀರು ಇಟ್ಕೊಂಡು ಹೋಗ್ಬೇಕು. ಆಮೇಲೆ ಇನ್ನೊಂದು ಶಬಕ ಬಹಳ ಮುಖ್ಯವಾಗಿರುವಂತದ್ದು, ಸಾಮಾನ್ಯವಾಗಿ ನಾ ತಪ್ಪು ಮಾಡೋದು ನೋಡ್ಲಿತ್ತೀನಿ ಏನಂತಂದ್ರೆ ಹೊರಗಿಂದ ಬಂದ ತಕ್ಷಣ ಘಟ ಘಟ ಘಟ ಘಟ ನೀರು ಕುಡಿ. ಖರೇ ಅದು, ಈಗ ಎಲ್ಲಾರು ಹಂಗೆ ಮಾಡ್ತಾರೆ, ಹೊರಗೆ ಹೋಗಿ ಬಂದ ಕೂಡಲೇ ನೀರ್ ಕುಡಿದ್ಬಿಡೋದು. ಹೆಚ್ಚಾನ್ ಹೆಚ್ಚು ಘಟ ಘಟ ನೀಟ್ ನೀರ್ ಕುಡಿದ್ರು ಅಂದ್ರೆ ಒಂದ್ ತಂಬಿ ಇರ್ಲಿ ಗ್ಲಾಸ್ ಇರ್ಲಿ ಒಂದ್ಸಲ ಬಾಯಿಗೆ ಹಚ್ಚಿದ್ರು ಅಂದ್ರೆ ಮುಗಿಯತನ ಬಿಡೋದಾರೆ. ಖರೇ ಅದು, ಖರೇ. ಆದ್ರೆ ಇಲ್ಲಿ ಏನಂತಂದ್ರೆ ಏನಾಗಿರ್ತಾನ ಹೊರಗೆಲ್ಲ ತಿರುಗಿಡ ಬರ್ತೀವಿ, ನಮ್ಮ ಗಂಟ್ಲೆಲ್ಲ ಒಣಗಿರ್ತದೆ. ಆ ಒಣಗಿದ ಸಮಯದೊಳಗ ನಾವು ಒಮ್ಮೆಗೆ ನೀರ್ ಕುಡಿದೀವಿ ಅಂತಂದ್ರೆ ಅಲ್ಲಿ ಬಹಳಷ್ಟು ಅನಾಹುತಗಳು ಆಗ ಸಾಧ್ಯ ಇರ್ತದೆ. ಅದಕ್ಕೆ ಏನ್ ಮಾಡಬೇಕು, ಒಂದ್ ಎರಡು ಗುಟುಕು ನಾವು ಕುಡಿದು ಆ ಗುಟುಕು ನೀರು ಪೂರ್ಣ ನಮ್ಮ ಗಂಟಲ್ಲಿಂದ ಹಿಡಿದು ಹೊಟ್ಟೆ ಹೋಗಿ ಮುಟ್ಟಬೇಕದು. ಮುಟ್ಟಿದ ಮೇಲೆ ಆಮೇಲೆ ಕುಡಿಬೇಕು. ಖರೇ ಅದೇ ಬಿಡು, ನನಗನ್ಸಿದ ಮಟ್ಟಿಗೆ ಒಂದ್ ಎರಡು ನಿಮಿಷ ಬಿಟ್ಟು ಕುಡಿದ್ರೆ ಅಂತ. ಅಲ್ಲ, ಎರಡು ನಿಮಿಷ ಬಿಟ್ಟು ಸಹಿತ ಘಟ ಘಟ ಕುಡಿಯಂಗಿಲ್ಲ, ಕುಡಿಬಾರ್ದು ನೀರು. ಅವಾಗೂ ಒಂದೆರಡು ಗುಟುಕ ಕುಡಿದು ಅದೇ ಹೊಟ್ಟೆ ಮುಟ್ಟಿದ ಮೇಲೆ ಹೌದು ಆಮೇಲೆ ಕುಡಿಯೋದು. ಇದು ನೀರಿಂದ ಆಯ್ತು. ಇನ್ನೊಂದೇನಂದ್ರೆ ಶೋಭಕ, ಆದಷ್ಟು ಈ ಹಣ್ಣಿನ ಜ್ಯೂಸ್ ಇರ್ತಲ್ಲ ಅವು ಫ್ರೆಶ್ ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು. ಈಗ ಎಲ್ಲಾ ಕಡೆ ಟರ್ಬೂಜ್ ಹಣ್ಣು ಸಿಗ್ತಾವ, ಕಲ್ಲಂಗಡಿ ಹಣ್ಣು ಸಿಗ್ತಾವ, ದ್ರಾಕ್ಷಿ ಹಣ್ಣು ಸಿಗ್ತಾವ, ಸೇಬು ಹಣ್ಣು ಸಿಗ್ತಾವ, ಎಲ್ಲಾ ಕಡೆ ಸಿಗ್ಲಿತ್ತ, ದೊಡ್ಡವರು ಹಳ್ಳಿ ಊರು ಏನಿಲ್ಲ. ಇವನ್ ನಾನು ನಿಯಮಿತವಾಗಿ ಯಾವಾಗ ಸಾಧ್ಯ, ನಾ ದಿವಸ ಅಂತ ಹೇಳಿದ್ರೆ ಅನುಕೂಲದವರು ದಿವಸ ಇಲ್ಲ ಎರಡು ದಿವಸಕ್ಕೊಮ್ಮ ವಾರಕ್ಕೊಮ್ಮ ಈ ಜ್ಯೂಸ್ ಅನ್ನ ಮಾಡ್ಕೊಂಡು. ಇನ್ನೊಂದ್ ಸರಳ ಹೇಳ್ತೀನಿ, ಏ ನಮ್ ಬಹಳ ಬಡವರು ಇದ್ದೀರಿ ನಮ್ಗೆ ಆಗೋದಿಲ್ರಿ, ಮಾವಿನಕಾಯಿ ಸಿಗ್ತಾವ ಹೌದಲ್ಲ, ಮಾವಿನಕಾಯಿ ಸುಟ್ಟು ಪಾನಕ ಮಾಡಿದ್ರೆ ಬೇಕಾದಂಗ. ಮಾವಿನ ಹಣ್ಣಿನ ಪಾನಕ ಅಂತೂ ಬ್ಯಾಸಗಿದಿಂದಾಗ ಅದೇ ಕುಡಿಯೋದಾಗ್ತದೆ ನೋಡ. ಹೌದಿಲ್ಲ, ಸುಟ್ಟು ನೀ ಪಾನಕ ಮಾಡು, ಆ ಸುಟ್ಟಿದ ವಾಸನೆ, ಆ ಹುಳಿ, ಆ ಸಿ, ಬಾಳ ಬಾಳ ಹೇಳ್ಬಿಡ. ಹೌದಿಲ್ಲ, ಇಂಥವು ಈ ಪಾನಕ ಇದು ಕುಡಿಬೇಕು. ಆಮೇಲೆ ಇದ್ರ ಜೊತೆಗೆ ಮಜ್ಜಿಗೆ ಮಾಡಿಡ್ಬೇಕು. ಯಾರ ಮನೆಗೆ ಬಂದ್ರಂತ ಇಟ್ಕೋ. ಈಗ ನಮ್ಮಲ್ಲಿ ಏನಂತಂದ್ರೆ ನಿಂಗೆ ಸಿಟ್ಟು ಬರ್ತಾ ಚಾ ಕುಡಿಬೇಡ ಅಂತಂದ್ರೆ ನೀ ಬೈತಿ ಮತ್ತೆ. ಚಾ ಕುಡಿಬೇಡ ಅಂತ ಹೇಳೋದಿಲ್ಲ, ಚಾ ಜೊತೆಗೆ ಈ ಮಜ್ಜಿಗೆ ಮಜ್ಜಿಗೆ ಅದ್ರೊಳಗೆ ನೀ ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಜೀರಿಗೆ ಪೌಡರ್ ಒಂಚೂರು ಉಪ್ಪು ಹಾಕಿ ಕುಡಿದ್ ಬಿಟ್ರಾಯ್ತು, ಚಂದ ಹೊಟ್ಟಿನ ತುಂಬಿಡತ. ಹೌದಲ್ಲ, ನಾ ಯಾಕೆ ಹೇಳ್ತೀನಂದ್ರ ದೇಹದ ನೀರಿನ ಅಂಶ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಖರೇ ಅದೇ, ಇವೆಲ್ಲ ಹೆಂಗ್ ಬರ್ತೇಳು, ಇದರಿಂದ ಬರುವಂತ. ಹೌದು, ನೀರಿನ ಅಂಶ ಹೋಗೋದ್ರಿಂದ ಮತ್ತೆ ಅದೇನೋ ಅಂತಾರ ಲೋಪ, ಡಿಹೈಡ್ರೇಷನ್. ಡಿಹೈಡ್ರೇಷನ್ ಆಗ್ಬಾರ್ದು ಅಂತಂದ್ರೆ ಇದು ನಾವು ತಗೊಳ್ಬೇಕು, ನಮ್ ಜೊತೆ ಮಕ್ಕಳ ಕಡೆನೂ ಹೆಚ್ಚಿವೆ. ಇದು ಮಕ್ಕಳದೇನ್ ಹೇಳ್ತಿಲ್ಲ, ಅದು ಮಾತ್ರ ಬಹಳ ಬಹಳ ಕಾಳಜಿ ತಗೋಬೇಕು ನೋಡು. ಅದಕ್ಕೆ ನಾನ್ ಮಕ್ಕಳ ಬಗ್ಗೆ ನಾವು ಸ್ವಲ್ಪ ಕಾಳಜಿ ವಹಿಸಿ ಅವರಿಗೆ ಬ್ಯಾಡ ಅಂತಂದ್ರೆ ಸಿಟ್ಟು ಬರ್ತದೆ. ಹೌದು, ಹೌದಲ್ಲ, ಅವರಿಗೆ ಒಂದು ಟೈಮ್ ಮಾಡಿಬಿಡ್ಬೇಕು, ಟೈಮ್ ಮಾಡಿ ಆಟ ಆಡಿ ಬರ್ರಿ. ಅವ್ರಿಗೂ ಏನಂತಂದ್ರೆ ಆದಷ್ಟು ಹೋಗುವಾಗ ಒಂದು ಚೀಲದೊಳಗ ಒಂದು ಬಾಟ್ಲಿ ನೀರು ಕೊಟ್ಟು. ಓಹೋ, ಇದನ್ನ ಯಾರು ಮಾಡ್ತಾರಪ್ಪ ನೋಡು ಶುಭಕ. ಒಳ್ಳೇದನ್ನ ಯಾರೋ ಒಬ್ಬರ್ಲಿಂದ ಶುರು ಹಾಕಬೇಕು. ಹೌದಲ್ಲ, ಹೌದು, ಯಾರು ಮಾಡ್ತಾರ ಅಂದ್ರೆ ರಾಗಿ ಹೇಳದಲ್ಲ, ಹಿಂಗೆ ಎಲ್ಲ ರಾಗಿ ಹೇಳೋದ್ ದೊಡ್ಡ ರಾಗ ಆಗ್ಯದ. ಖರೇ ಅದೇ, ಈಗ ಮನೇಲಿಂದ ದೂರ ಹೋಗಿ ಆಟ ಆಡೋರು ಇದ್ದು ಅಂತಂದ್ರೆ ಏನಾರು ತಗೊಂಡು ಹೋಗಿರೋ ಮನ್ನ ನಾನು ಗ್ರೌಂಡಿಗೆ ಹೋಗಿ ಶೋಭಕ ಏನ್ ಹೇಳ್ತೀನಿ, ಎಲ್ಲರೂ ಒಂದು ಚೀಲದೊಳಗ ಒಂದು ಬಾಟ್ಲಿ ನೀರ ತಂದಾರ. ಹೌದಲ್ಲ, ಅದ್ರ ಜೊತೆಗೆ ಒಂದಿಬ್ರು ಮಜ್ಜಿಗೆನೂ ತಗೊಂಡ್ ಬಂದಾರ. ಓಹೋ, ಅವ್ರು ಬಹಳ ತಿಳುವಳಿಕಿದ್ದವ್ರ ಅಂತ ಅನ್ಸದಪ್ಪ ಅಂದ್ರ ನಡೆದನು ಕೆಲವೊಬ್ರು ಶುರು ಮಾಡ್ಯಾರ. ಅದಕ್ಕ ನಾವು ನಮ್ ನಮ್ಮಲ್ಲಿ ನಾವು ಶುರು ಮಾಡಿದ್ವಿ. ನಮ್ ಹುಡುಗರು ಒಯ್ದ್ರು, ಒಬ್ಬ ಬಂದಿರ್ತಾನೆ ಇನ್ನೊಬ್ಬ, ನೀ ತಂದೇನು, ಏ ನಾಳೆ ನಾನು ತರ್ತೀನಿ ಬಿಡು. ಹೌದಿಲ್ಲ, ಹಿಂಗೆ ಒಂದು ಮೆಸೇಜ್ ಸ್ಪ್ರೆಡ್ ಆಗ್ಬೇಕು. ಹೌದಿಲ್ಲ, ಆಮೇಲೆ ಇದ್ರ ಜೊತೆ ಶೋಭಕ್ಕೆ ಇನ್ನೊಂದು ಬಹಳ ಮುಖ್ಯ. ನಾವು ಇಷ್ಟೊತ್ತನ ನಮ್ದು ಮಕ್ಕಳದು ನಾವು ಮಾತಾಡಿದ್ವಿ, ಪ್ರಾಣಿಗಳದು ಅದ್ರ ಕಡೆ ಲಕ್ಷಣ ಇರಂಗಿಲ್ಲ ನೋಡಿ, ಯಾರಿಗೂ ಯಾರಿಗೂ ಲಕ್ಷ ಇರಂಗಿಲ್ಲ. ಹಳ್ಳಿ ಒಳಗ್ ಮಾತ್ರ ಮಧ್ಯಾಹ್ನ ತನಕನೇ ಅವತರ ಕೈಲಿನ ಕೆಲಸ ಮಾಡಿಸ್ಕೊಂಡಿರ್ತಾರ, ಹೊರತಾಗಿ ಅದಕ್ಕಿಂತ ಹೆಚ್ಚಿಗೆ ಕಾಳಜಿ ಯಾರು ಮಾಡಂಗಿಲ್ಲ. ಮಾಡ್ತಾರೆ, ಮಾಡೋದಂತಲ್ಲ, ಕೆಲವೊಬ್ರು ಮಾಡ್ತಾರ, ಕೆಲವೊಬ್ರು ಮಾಡೋದಿಲ್ಲ, ಬಹಳ ಕಮ್ಮಿ ಅಪ್ಪ. ಹೌದಿಲ್ಲ, ಅದಕ್ ನಾನು ಹೇಳ್ತೀನಿ ಶೋಭಕ, ಅವಕ್ಕೂ ಶುದ್ಧವಾದ ಕುಡಿಯೋ ನೀರು ಸಿಗುವಂಗ ನಾವು ವ್ಯವಸ್ಥೆ ಮಾಡೋದು. ನಮ್ದೇ ಹಂಗ ಆರೋಗ್ಯದಲ್ಲ, ಪ್ರಾಣಿ ಪಕ್ಷಿಗಳದ ಆರೋಗ್ಯದ, ಅವಕ್ಕೂ ಒಳ್ಳೆ ನೀರ್ಬೇಕು. ಪ್ರಾಣಿಗಳವ ಪಕ್ಷಿಗಳವ ಹೊಲಸ್ ನೀರ್ ಕುಡ್ಲಿಕ್ಕೆ ಆಗೋದಿಲ್ಲ, ಕುಡಿದ್ರ ಅವುಗಳ ಆರೋಗ್ಯ ಸಹಿತ ಹಾಳಾಗ್ತದೆ. ಅದಕ್ಕೆ ಎಲ್ಲಿ ಒಳ್ಳೆ ಶುದ್ಧ ನೀರು ಸಿಗ್ತಾವ, ಎಲ್ಲಿ ಹ್ಯಾಂಡ್ ಪಂಪ್ ಅದಾವ, ಎಲ್ಲಿ ಬೋರ್ವೆಲ್ ಅದಾವ, ಅಥವಾ ಯಾವ ದೊಡ್ಡ ರೈತರ ಹತ್ರ ಬಾವಿ ಅದ, ಯಾರ ಹತ್ರ ನೀರಿನ ಹೌಜ್ ಅದ, ಅಂತಲ್ಲಿ ಹೋಗಿ ಸ್ವಲ್ಪ ಯಾವ ರೈತ ಇನ್ನೊಬ್ಬ ರೈತನ ದನಗಳ ನೀರು ಕುಡಿದ ಬ್ಯಾಡ ಅಂತ ಈಗ ಮನೆ ಮುಂದೆ ಮಂತಣಿ ಇಟ್ಟಿರ್ತಾರಪ್ಪ, ಅದ್ರದಾಗ ಮುಸುರಿ ನೀರ ಅದಿರ್ತಾವಿಲ್ಲ, ಬೇರೆ ಯಾವ್ದೇ ದನ ಬಂದ್ ಕುಡಿಲಿ ಕತ್ತರನ್ನು ಕುಡಿಲಿ ಬಿಡು ಅಂತ ಯಾರು ಹೊಡಿತಾರೂ, ಯಾರು ಹೊಡಿಯಂಗಿಲ್ಲ, ಯಾರು ಹೊಡಿತಾರ ಹೌದಿಲ್ಲ. ಇಂತ ವ್ಯವಸ್ಥೆ ಮಾಡಿ ದಿವಸಕ್ಕೆ ಏನಂತಾರೆ ಬರ್ತೇನೆ ತಜ್ಞರು, ಮೂರಿಂದ ನಾಲ್ಕು ಸಲ ದನಗಳಿಗೆ ನೀರು ಕುಡಿಸ್ಬೇಕು, ನೀರು ಕುಡಿಸ್ಬೇಕು ಮೂರಿಂದ ನಾಲ್ಕು ಸಲ, ಮುಂಜಾನೆ ಹತ್ತನೊಂದಕ್ಕೊಮ್ಮೆ, ಮಧ್ಯಾಹ್ನಕ್ಕೊಮ್ಮೆ, ನಾಲ್ಕಕ್ಕೊಮ್ಮೆ, ಆಮೇಲೆ ಸಂಜೆ ಮಾಡೋಮ್ಮೆ. ಈಗ ನಾಲ್ಕು ಸಲ ನೀರು ಕುಡಿಸ್ಬೇಕು, ದನಗಳದ ಹೆಚ್ಚಬೇಕು. ಇನ್ನು ಪಕ್ಷಿಗಳಿಗೆ ಯಾರು ಕುಡಿಸ್ಬೇಕು? ಅವಂತೂ ಎಲ್ಲಿ ಬೇಕಲ್ಲಿ ಹಾರಾಡ್ತಿರ್ತಾವ, ಎಲ್ಲಿ ನೀರು ಸಿಗ್ತದ ಅಲ್ಲೇ ಹೋಗ್ತಿರ್ತಾವ. ಎಲ್ಲಿ ನೀರು ಸಿಗ್ತಾ ಹೇಳಿ ಬ್ಯಾಸಗಿ ಒಳಗ, ಬ್ಯಾಸಗಿ ಒಳಗ ಅವಕ್ಕೂ ಎಲ್ಲೂ ನೀರು ಸಿಗಂಗೇ ಇಲ್ಲ. ಅದಕ್ಕೆ ಶುಭಕ್ಕೆ ನಾನು ಹೇಳ್ತೀನಿ, ನಮ್ಮ ಮನೆ ನಾವೊಂದ್ ಕೆಲಸ ಮಾಡಿದ್ದೀನಿ. ಏನ್ ಮಾಡಿಯಪ್ಪ? ಏನಿಲ್ಲ, ಮಳಿಗೆ ಮೇಲೆ ಒಂದೆರಡು ಬೊಗಣಿ ಒಳಗ ನೀರಿಟ್ಟಿನಿ. ದಿವಸ ಚೆಲ್ಲೋದು ದಿವಸ ಫ್ರೆಶ್ ನೀರು. ಹೌದಾ? ನಾ ಏನ್ ನೋಡಿದ್ದೆ ಗುರ್ತೇನು, ದಿವಸ ನೀರಿನ ಪಾತ್ರೆ ಇಟ್ಟಿರ್ತಲ್ಲ ಅಲ್ಲಿ ಹಿಕ್ಕಿ ಬೀಳಿತಾವ ಪಕ್ಷಿಗಳು, ಅಂದ್ರೆ ಬಂದು ಕುಡಿದ್ ಹೋಗ್ಯಾವ ಅಂತ ಅರ್ಥ ಆಗ್ತದಲ್ಲ. ಪ್ರೂಫ್ ಖರೇನೆ. ಹೌದಿಲ್ಲ? ಅದ್ರ ಜೊತೆ ಇನ್ನೊಂದ್ ಏನ್ ಮಾಡಿದ ಅಂದ್ರೆ ಸುತ್ತಮುತ್ತಲು ಸ್ವಲ್ಪ ಕಾಳು ಚೆಲ್ಲೇನಿ, ಅಕ್ಕಿ ಜೋಳ ಗೋಧಿ ಇಂತವ್ ಅವಕ್ಕೇನಾಯ್ತು, ಅವಕ್ಕ ತಿನ್ಲಿಕ್ಕೂ ಸಿಕ್ತು ನೀರ್ ಕುಡಿಲಿಕ್ಕೂ ಸಿಕ್ತ. ಹೌದಿಲ್ಲ? ಹಂಗ ಶೋಭಕ್ಕ ನಾನು ಅದನ್ನು ನಮ್ಮೆಲ್ಲರ ಮನ್ಯಾಗ ಕಾಳ ಕಡಿಗಂತೂ ಕಡಿಮೆ ಇಲ್ಲ. ಹೌದೌದು, ಎಷ್ಟೋ ಕಾಳ ಕಡಿಗಳು ಹಂಗೆ ಬಿದ್ದ ಹೋಗಿರ್ತಾವಪ್ಪ. ಹೌದಿಲ್ಲ? ಚಲ್ತಿರ್ತದ ಮನ್ಯಾಗ, ಚಲ್ಲಿದ್ದು ಅನ್ನ ಆಯ್ತು ಏನೇ ಆಗ್ಲಿ ಒಟ್ಟ ಕಾಳುಗಳ ಹಸನ್ ಮಾಡ್ಲಿಕ್ಕೆ ಕೊಡ್ತೀವಿಲ್ಲಪ್ಪ, ಜೋಳ ಹಸನ್ ಅಂತ ಮಾಡ್ತೀವಿ, ಅವೆಲ್ಲ ಮತ್ತೆ ಇದಕ್ಕೆ ಹಾಕ್ಬಿಟ್ಟಿರ್ತೀವಿ ನಾವು. ಹೌದಲ್ಲ? ಯಾಕಂದ್ರೆ ಭೂಮಿ ತಾಯಿ ಕೊಟ್ಟಿದ್ದದ. ಹೌದಿಲ್ಲ? ಕಡಿಮೆ ಬೀಳೋದಿಲ್ಲ. ಹೌದಿಲ್ಲ? ಅದಕ್ಕೆ ಎಲ್ಲರೂ ನಾವು ಸಾಧ್ಯ ಆದ್ರೂ ಇಂತ ಮಾಡ್ಕೊಂಡು ಹೋದ್ರೆ ಆ ಒಂದು ಪಕ್ಷಿಗಳು ಒಂದು ನೀರು ಕುಡಿದು ಕಾಳು ತಿಂದು ಅಂದ್ರೆ ನಮ್ಗೆ ಎಷ್ಟು ಪುಣ್ಯ ಬರ್ಲಿಕ್ಕಿಲ್ಲ. ಪುಣ್ಯ ಬರ್ತದೋ ಬಿಡ್ತದೋ ಆ ಮತ್ತೆ ಬೇರೆ ಎರಡನೇ ಮಾತು. ಅವು ಜೀವ ಉಳಿತದಲ್ಲಪ್ಪ, ಪಕ್ಷಿ ಸಂಕುಲ ಉಳಿತದಲ್ಲ ನಮ್ಮಲ್ಲಿ. ಯಾಕಂದ್ರೆ ಬಹಳಷ್ಟು ಪಕ್ಷಿಗಳು ಏನಂತಂದ್ರೆ ಈಗ ಅಳಿವಿನ ಹಂಚಿಗೆ ಬಂದ. ಹೌದು ಹೌದು. ಹೌದಿಲ್ಲ? ಈಗ ನೋಡು ಗುಬ್ಬಿಗಳು ಎಲ್ಲಿ ಕಾಣಿಸ್ತಾವ ನಮ್ಗೆ? ಬಹಳ ಕಡಿಮೆ. ಯಾವಾಗರೆ ಹಳ್ಳಿ ಊರಾಗ ಹೋದಾಗ ಚುಂಚು ಅಲ್ಲಿ ಕತ್ತು ಅಂದ್ರೆ ಅದನ್ನ ಕೇಳಬೇಕು, ಅದನ್ನ ನೋಡಬೇಕು ಅಂತ ಅನಿಸ್ತಿರ್ತದೆ. ಹೌದು. ಮತ್ತೆ ಈಗ ದೊಡ್ಡ ಪಟ್ಟಣದಾಗಂತೂ ಕಾಣಿಸಂಗೆ ಇಲ್ಲ, ಗುಬ್ಬಿಗಳೇ ಕಾಣಿಸಲ್ಲ. ಮತ್ ಅಂತವೆಲ್ಲ ಉಳಿಸಿದಂಗ ಆಗ್ತದಿಲ್ಲ ನೋಡಿ. ಸರಳ, ಇದಕ್ಕೇನು ಖರ್ಚು ಹೇಳೋ? ಖರೇನೆ, ನಾವೇನು ಖರ್ಚು ಮಾಡೋದೇ ಬೇಕಾಗಿಲ್ಲ, 10 ರೂಪಾಯಿ ಖರ್ಚು ಮಾಡೋದೇ. ಏನ್ ನೋಡಿ, ಮನೆ ನೀರ್ ಇರ್ತಾವ ಅಥವಾ ಮನೆ ನೀರಿಲ್ಲ ಅಂತ ಇಟ್ಕೋ, ಹೊರಗಿಂದ ನಾವು ಕೊಡನೆ ಹೊತ್ಕೊಂಡು ಬಂದೀವಿ ಅಂತ ಇಟ್ಕೋ. ಹೌದಿಲ್ಲ? ನಮ್ ಮನೆ ಸಲ ಎಂಟು ಕೊಡ ತಂದಿವಿ, ಒಂದ್ ಅರ್ಧ ಕೊಡ ಪಕ್ಷಿಗಳ ಸಲವಾಗಿ ಅಂತ ತಂದ್ರೆ ಎಷ್ಟು ಒಳ್ಳೇದು. ಖರೇ ಅದ ಬಿಡು, ಇಷ್ಟೆಲ್ಲ ಮಾಡ್ಬೇಕು. ಮಳೆಗಾಲದೊಳಗೆ ಏನಾಗತ್ತ, ಈ ಮಳಿ ಏನ್ ಬರ್ತ ನೋಡು, ಮಳಿ ಬಂದಾಗ ಸಾಕಷ್ಟು ಕೆರಿ ಕಟ್ಟಿ ತಗ್ಗು ಪ್ರದೇಶದೊಳಗ ನೀರ್ ನಿಂತಿರ್ತದೆ. ಆಮೇಲೆ ಮೇಲೆ ಮೇಲೆ ಮಳಿ ಬರ್ತಾ ಇರೋದ್ರಿಂದ ಏನಾಗ್ತಂದ್ರೆ ಸ್ವಚ್ಛ ನೀರು ಶುದ್ಧವಾದ ನೀರಲ್ಲಿ ಇರ್ತದೆ. ಹೌದಿಲ್ಲ? ಅದಕ್ಕ ಅವಾಗವು ಆಕಡೆ ಈ ಕಡೆ ಹೆಚ್ಚಿಗೆ ತಿರುಗಾಡೋದಿಲ್ಲ. ಇಲ್ಲಂತಂದ್ರೆ ಏನಾಗ್ತದೆ ಗುರ್ತೇನೆ ಶೋಭಕ್ಕ, ಎಲ್ಲಿ ನೀರ್ ಇರ್ತದ, ಎಲ್ಲಿ ತಂಪಿರ್ತದ, ಅಲ್ಲಿ ಹಾರ್ಕೊಂಡು ಹೋಗ್ತದೆ. ಹಾರ್ಕೊಂಡು ಹೋಗ್ಬೇಕಂತಂದ್ರ ಅವಕ್ಕೂ ಬಯಾರಿಕೆ ಆಗ್ತದೆ, ಅವು ಬಳಲ್ತಾವ. ಹಾದಾಗ ನೀರು ಸಿಗ್ಲಿಲ್ಲ ಅಂತಂದ್ರ ಎಷ್ಟೋ ಪಕ್ಷಿಗಳು ತಗ್ಲರ್ ಹೇಳಿದ್ರು ನೀರ್ ಹುಡ್ಕೊಂಡು ಹೋಗಿ ನೀರ್ ಕುಡಿಲಾರ್ದಕ್ಕ ಡಿಹೈಡ್ರೇಷನ್ ಅವಕ್ಕೂ ಆಗಿ ಸಾಯ್ತಾವಂತ. ಸತ್ತವಂತ ಸಹಿತ ಉದಾಹರಣೆ ಹೌದು. ಯಾಕಂತಂದ್ರ ಯಾ ದಿಕ್ಕಿಗಂತ ಹೋಗ್ಬೇಕು, ಎಲ್ಲಿ ನೀರದ. ಹೌದು. ಆಮೇಲೆ ಅವಕ್ಕೆ ಗೊತ್ತೇ ಇರಂಗಿಲ್ಲ ಎಲ್ಲಿ ನೀರದ ಅಂತನದೇ ಗೊತ್ತಿರಂಗಿಲ್ಲ, ಒಟ್ಟು ಹಾರಕೊಂಡು ಹೋಗ್ಬಿಡ್ತಾವ ಹೋಗ್ಬೇಕು. ಯಾಕಂದ್ರೆ ಮಳೆಗಾಲದಾಗ ಏನಿರ್ತದ ಅವ್ರದೇ ಆದಂತ ಪ್ರದೇಶ ಗುರುತು ಮಾಡ್ಕೊಂಡಿರ್ತಾವ, ಇಲ್ಲಿ ನೀರಿನ ಮೂಲ ಅದ ಅಂತ. ಹೌದು. ಅದಕ್ಕೆ ಶೋಭಕ್ಕ ಈ ರೀತಿ ಕೆಲವೊಂದು ವಿಚಾರಗಳನ್ನ ನಾವು ಮಾಡಿದ್ವಿ ಅಂತಂದ್ರೆ ಅವ್ ನೋಡಿ ಬಹಳ ಖುಷಿ ಅನಿಸ್ತದೆ. ಖರೇನೆ, ನಾವು ಮಾಡೋದ್ರಿಂದ ಮತ್ತೆ ನಮ್ಮ ಮಕ್ಕಳನ್ನು ಹಿಂದೆ ನೋಡ್ಕೋತಿರ್ತಾರಲ್ಲಪ್ಪ ನಾವು ಮಾಡಿದ್ದು, ಅವನು ಮುಂದೆ ಹಂಗೆ ಮಾಡ್ಲಿಕ್ಕೆ ತಯಾರಾಗ್ತಾರೆ, ಮುಂದುವರಿಸಿಕೊಂಡು ಹೋಗ್ತಾರೆ. ಆಮೇಲೆ ಈ ವಿಚಾರ ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ, ಗೊತ್ತಾಗ್ಬಿಡ್ತದೆ. ನಾವು ಮುದ್ದಾಮ್ ಹಿಂಗ್ ಮಾಡ್ರಿ ಅಂತ ಹೇಳಿದ್ವಿ, ನಾವೊಬ್ರು ಮಾಡ್ಲಿಕ್ಕೆ ಚಾಲು ಮಾಡಿದ್ವಿ ಅಂದ್ರೆ ನಮ್ ಹಿಂದಿರುವಂತ ಎಲ್ಲ ಮಕ್ಕಳು ಅವೆಲ್ಲ ತಾವೇ ಗೊತ್ತು ಮಾಡ್ಕೊಂಡು ತಾವೇ ಮಾಡ್ತಿರ್ತಾರೆ. ಅದಕ್ಕೆ ಬಸವಣ್ಣವ್ರು ಏನ್ ಹೇಳ, ದಯಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ. ಹೌದಿಲ್ಲ? ಹೌದೌದು. ಅದನ್ನ ನಾವು ವಚನ ಕೇಳ್ತೀವಿ, ಹಾಡ್ತೀವಿ, ಎಲ್ಲ ಮಾಡ್ತೀವಿ. ಅದು ಜಾರಿ ತರದ ಅವಾಗ ಹಿಂಗ ನಾವು ಮಾಡಿದ್ವಿ ಅಂತಂದ್ರೆ ಆ ಬಸವಣ್ಣವರ ವಚನ, ಅವರ ಸಿದ್ಧಾಂತಗಳು, ಅವನ್ನ ನಾವು ಜಾರಿಗೆ ತಂದು ಅವ್ರಿಗೆ ನಿಜವಾದ ಒಂದು ನಾವು ನಮ್ಮ ಕಾಣಿಕೆ ಕೊಟ್ಟಂಗ ಆಗ್ತದೆ ಅಂತ ನಾನು ವಿಚಾರ. ಖರೇ. ಅದಕ್ಕೆ ಮತ್ತೇನಪ್ಪ, ಈಗ ಮಾವಿನಕಾಯಿ ಬೇಡದೆ ಮತ್ತೆ ಮಾವಿನಕಾಯಿ ಪಲ್ಯ ಮಾಡ್ಲೇನೆ ಮಾಡಿದೆ ಅಂತಂದ್ರೆ ನಂಗು ಭಯಂಕರ ಮಾತಾಡಿ ಮಾತಾಡಿ ಬಾಯಿ ಒಣಗಿದೆ, ಬಾಯಿ ಒಣಗಿದೆ. ಯಾಕಂತಂದ್ರೆ ಶೋಭಕ್ಕನ ಮನೆಗೆ ಒಂದಿಲ್ಲ ಒಂದು ಪಾನಕ ಅಲ್ಲಿ ಹಣ್ಣಿನ ಜ್ಯೂಸ್ ಅಲ್ಲಿ ಸಿಗ್ತದೆ ಅಂತ ಗ್ಯಾರಂಟಿ ಅದ. ಮತ್ ನೀ ಪಾನಕನೇ ಮಾಡ್ತಿದ್ರಂತ ನನ್ನಂತ ಪುಣ್ಯವಂತನೇ ಯಾರು ಅಲ್ಲ. ಆಯ್ತು ಹಂಗಾರ ಮಾಡೇ ಕೊಡ್ತೀನಿ ನಡಿ ಹಂಗ. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು ಕೇಳಿದ್ರಿ. ಕೊನೆಯಲ್ಲಿ ಕೇಳಿ ರಾಜಶೇಖರ್ ಜತ್ತೂರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಪರಮೇಶ್ವರ ಜಗದೀಶ್ವರ, ಪರಮೇಶ್ವರ ಜಗದೀಶ್ವರ, ಕಲಬುರಗಿ ಶ್ರೀ ಶರಣ ಬಸವೇಶ್ವರ, ಕಲಬುರಗಿ ಶ್ರೀ ಶರಣ ಬಸವೇಶ್ವರ, ಅರಳ ಗುಂಡಿಗೆಯಲ್ಲಿ ನಿನ್ನಯ ಜನನ, ಸಾಲಕ್ಕೆ ಮನೆತನಕ್ಕೆ ನೀನಾದಿ ಕಿರಣ, ಅರಳ ಗುಂಡಿಗೆಯಲ್ಲಿ ನಿನ್ನಯ ಜನನ, ಸಾಲುಕ್ಯ ಮನೆತನಕ್ಕೆ ನೀನಾದಿ ಕಿರಣ, ನಿತ್ಯವೂ ಮಾಡುವೆ ಗುರುವಿನ ಸ್ಮರಣ, ನಿತ್ಯವೂ ಮಾಡುವೆ ಗುರುವಿನ ಸ್ಮರಣ, ನಿತ್ಯ ಕಾಯಕ ಜ್ಯೋತಿ ನೀನಾದಿ ಶರಣ, ಪರಮೇಶ್ವರ ಜಗದೀಶ್ವರ, ಪರಮೇಶ್ವರ ಜಗದೀಶ್ವರ, ಕಲಬುರಗಿ ಶ್ರೀ ಶರಣ ಬಸವೇಶ್ವರ, ಕಲಬುರಗಿ ಶ್ರೀ ಶರಣ ಬಸವೇಶ್ವರ.